ಆಕಾಶವಾಣಿ ಭದ್ರಾವತಿಯ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ನಿಮಗಾಗಿ ವಿಶೇಷ ಅಡುಗೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಬಹಳಾನೇ ಸಿಂಪಲ್. 500 ಪದಗಳ ಮಿತಿಯಲ್ಲಿ ನೀವು ಮಾಡುವ ಅಡುಗೆಯ ವಿವರ ಮತ್ತು ಬೇಕಾಗಿರುವ ಸಾಮಗ್ರಿಗಳು, ಮಾಡುವ ವಿಧಾನ ಎಲ್ಲವನ್ನ ಪತ್ರ ಬರೆಯುವ ಮೂಲಕ ತಿಳಿಸಿ. ನಮ್ಮ ವಿಳಾಸ ನಿಲಯದ ನಿರ್ದೇಶಕರು, ಜೆಪಿಎಸ್ ಕಾಲೋನಿ, ಆಕಾಶವಾಣಿ, ಭದ್ರಾವತಿ. ಪಿನ್ಕೋಡ್ ಸಂಖ್ಯೆ 577301. ಇನ್ನು ಮೇಲ್ ಮಾಡುವುದಾದರೆ airbdvt@gmail.com ಇಲ್ಲಿಗೆ ಇಮೇಲ್ ಮಾಡಿ. ನೆನಪಿರಲಿ, ನೀವು ಬರೆದು ಕಳುಹಿಸುವುದಾದರೆ ಕಡೆಯ ದಿನಾಂಕ January 25, ವಿಜೇತರಾದ 3ರಿಗೆ February 7 ನಡೆಯುವ ವಜ್ರ ಮಹೋತ್ಸವದ ಸಮಾರಂಭದಲ್ಲಿ ಪುರಸ್ಕಾರ ನೀಡಲಾಗುತ್ತೆ. ಬಲೀರೆ ಲಾಡು ಸಾಲು, ಮಹಾದೇಣಿ ಹೋಳಿಗೆಗಳು, ಬಲೇ ಜಿಲೇಬಿ ಮೊದಲು. ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಈ ಕುರಿತು ಶಿವಮೊಗ್ಗ ಕಾರ್ಯಪಾಲಕ ಇಂಜಿನಿಯರಿಂಗ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ರಘು ಎಂ ಅವರೊಡನೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ರಘು ಎಂ. ಇವರು ಕಾರ್ಯಪಾಲಕ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಶಿವಮೊಗ್ಗ ವಿಭಾಗದಲ್ಲಿ. ಈಗ ನಮ್ಮ ಜೊತೆ ಇವರು ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಒಂದು ಸಂಕ್ಷಿಪ್ತ ಮಾಹಿತಿ, ಇದು ಯಾವ ರೀತಿಯಿಂದ ಬಂತು, ಮತ್ತೆ ಯಾವೊಂದು ಉದ್ದೇಶದೊಂದಿಗೆ ಇದನ್ನ ಆರಂಭ ಮಾಡಿದ್ರು, ಮತ್ತೆ ಇದು ಸಂಪೂರ್ಣವಾಗಿ ಯಾವ ರೀತಿಯಿಂದ ನಮ್ಮ ಒಂದು ರಾಜ್ಯದಲ್ಲಿ ಆಗಲಿ ಶಿವಮೊಗ್ಗದಲ್ಲಿ ಆಗಲಿ ಇದು ಯಾವ ರೀತಿಯಿಂದ ಕಾರ್ಯನಿರ್ವಹಿಸ್ತದೆ ಅಂತನ್ನೋದನ್ನ ಇವರು ನಮ್ಮ ಜೊತೆ ಇವತ್ತು ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು. ಹೇಳಿ, ಇದರ ಒಂದು ದೇಶದ ಬಗ್ಗೆ ಸಂಕ್ಷಿಪ್ತವಾಗಿ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದು ಒಂದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆಯಾಗಿದೆ. ಗ್ರಾಮೀಣ ಪ್ರದೇಶಗಳಿಗೆ ಸರ್ವ ಋತು ರಸ್ತೆ ಸಂಪರ್ಕವನ್ನು ಒದಗಿಸುವ ಉದ್ದೇಶದಿಂದ ಮಾನ್ಯ ಭಾರತ ಸರ್ಕಾರವು 25 ಡಿಸೆಂಬರ್ 2000 ಈ ಯೋಜನೆಯನ್ನು ಪ್ರಾರಂಭಿಸುತ್ತೆ. ಈ ಯೋಜನೆಯ ಉದ್ದೇಶ ಏನಂದ್ರೆ ಗ್ರಾಮೀಣ ಮಾರುಕಟ್ಟೆಗಳು, ಆಸ್ಪತ್ರೆಗಳು, ಉನ್ನತ ಶಿಕ್ಷಣ ಶಾಲೆಗಳನ್ನ ಗ್ರಾಮೀಣ ಜನವಸ್ತಿಗಳಿಗೆ ಸಂಪರ್ಕ ಕಲ್ಪಿಸಲಿಕ್ಕೆ ಮಾಡಿರ್ತಕ್ಕಂತ ಒಂದು ಯೋಜನೆ ಇದು. ಈ ಯೋಜನೆ ಅಡಿಯಲ್ಲಿ ಸಮರ್ಥ ರಸ್ತೆ ಜಾಲಗಳನ್ನ ಗುರುತಿಸಿ ಗ್ರಾಮೀಣ ಸಂಪರ್ಕ ರಸ್ತೆಗಳನ್ನು ಅಂದ್ರೆ ಗ್ರಾಮೀಣ ಪ್ರದೇಶಗಳಿಂದ ಜಿಲ್ಲಾ ಮುಖ್ಯ ರಸ್ತೆ ಆಗಿರ್ಬೋದು, ರಾಜ್ಯ ಹೆದ್ದಾರಿ ಆಗಿರ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು, ಅವುಗಳನ್ನು ಸಂಪರ್ಕಿಸಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರಿರ್ಬೋದು ಅಥವಾ ಇನ್ನಿತರೆ ಕಾರ್ಮಿಕರಿರ್ಬೋದು, ಅವರನ್ನ ಕೇಂದ್ರ ಮಾರುಕಟ್ಟೆಗಳಿಗೆ, ವಸತಿ ಶಾಲೆಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ, ಆಸ್ಪತ್ರೆಗಳಿಗೆ, ಇನ್ನಿತರ ಮಾರುಕಟ್ಟೆಗಳ ಜೊತೆಯಲ್ಲಿ ಅವರನ್ನ ಸಂಪರ್ಕ ಕಲ್ಪಿಸುವ ಮೂಲ ಉದ್ದೇಶದಿಂದ ಇದನ್ನ ಪ್ರಾರಂಭ ಮಾಡಿದ್ದೇವೆ. ಈ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಶೇಕಡ 60 ಮತ್ತು 40 ಅನುದಾನದಂತೆ ಪಾಲುದಾರಿಕೆಯನ್ನು ಹೊಂದಿರುತ್ತವೆ. 2024 ಡಿಸೆಂಬರ್ 25 ನಾವು ಯಶಸ್ವಿಯಾಗಿ 25 ವರ್ಷವನ್ನ ಪೂರೈಸಿದ್ದೇವೆ. ಈ ಒಂದು ದಿನವನ್ನು ಕೂಡ ನಾವು ಆಚರಣೆ ಮಾಡಿದ್ದೇವೆ. ಮಾಡಿದ್ದೀರಾ ಶಿವಮೊಗ್ಗದಲ್ಲಿ? ಶಿವಮೊಗ್ಗದಲ್ಲಿ. ಈ ಒಂದು ಯೋಜನೆ ಯಾವ ರೀತಿಯಿಂದ ನಡೆದು, ಅಂದ್ರೆ ಒಂದು ಇದರ ಒಂದು ಹಿನ್ನೆಲೆ ಹೇಗೆ, ಇದು ಯಾವ ರೀತಿ ನಡೆದು ಬಂತ ಅಂತ ಅನ್ನೋದು ಸ್ವಲ್ಪ ಹೇಳಿ ಸರ್. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮೊದಲನೇ ಹಂತವನ್ನ 2001 ಆರ್ಥಿಕ ಸಾಲಿನಲ್ಲಿ ಪ್ರಾರಂಭ ಮಾಡಲಾಗುತ್ತೆ, ಅನುಷ್ಠಾನಗೊಳಿಸ್ತಾರೆ. ಅದರಿಂದ ಕರ್ನಾಟಕ ರಾಜ್ಯದಲ್ಲಿ ಒಟ್ಟಾರೆ 16,357.16 ಕಿಲೋಮೀಟರ್, ಅದರಲ್ಲಿ 3,277 ರಸ್ತೆಗಳು ಮತ್ತು 36 ಸೇತುವೆ ಕಾಮಗಾರಿಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟಾರೆ 3,762.72 ಕೋಟಿಗಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ. ಈ ಪೈಕಿ ಶಿವಮೊಗ್ಗ ಜಿಲ್ಲೆಯ 7 ತಾಲೂಕಿನ ಒಟ್ಟಾರೆ 735.48 ಕಿಲೋಮೀಟರ್ ಉದ್ದದ 169 ಗ್ರಾಮೀಣ ರಸ್ತೆಗಳನ್ನು 202.47 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿ 5 ವರ್ಷಗಳ ನಿರ್ವಹಣೆಯನ್ನು ಕೂಡ ಮಾಡಲಾಗಿದೆ. ನಂತರ ಗ್ರಾಮ ಸಡಕ್ ಯೋಜನೆಯ ಹಂತ 2 2013-14 ಅನುಷ್ಠಾನಗೊಳಿಸಿದ್ದು, ಅದರಂತೆ ಕರ್ನಾಟಕ ರಾಜ್ಯಕ್ಕೆ ಒಟ್ಟು 2,241.18 ಕಿಲೋಮೀಟರ್ ರಸ್ತೆಯನ್ನ, ಅದರ ಪೈಕಿ 314 ರಸ್ತೆಗಳು ಮತ್ತು 11 ಸೇತುವೆ ಕಾಮಗಾರಿಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟಾರೆಯಾಗಿ 1,011.65 crore ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 7 ತಾಲೂಕಿನಲ್ಲಿ ಒಟ್ಟಾರೆಯಾಗಿ 100.89 kilometers ಉದ್ದದ 14 ಗ್ರಾಮೀಣ ರಸ್ತೆ ಕಾಮಗಾರಿಗಳನ್ನು 54.88 crore ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿ ಈ ಕಾಮಗಾರಿಗಳ 5 years ನಿರ್ವಹಣೆಯನ್ನು ಕೂಡ ಪೂರೈಸಲಾಗಿರುತ್ತದೆ. ತದನಂತರದಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಹಂತ 3 3 ಆರ್ಥಿಕ ಸಾಲಿನಲ್ಲಿ ಅನುಷ್ಠಾನಕ್ಕೆ ತರಲಾಗಿರುತ್ತದೆ. 2019-20, 2020-21, 2021-22 ಸಾಲಿನಲ್ಲಿ ಅನುಷ್ಠಾನಗೊಳಿಸಲಾಗ್ತದೆ. ಅದರಂತೆ ಕರ್ನಾಟಕ ರಾಜ್ಯಕ್ಕೆ ಒಟ್ಟಾರೆಯಾಗಿ 5,603.48 kilometers, ಇದರಲ್ಲಿ 825 ಸಂಖ್ಯೆಯ ರಸ್ತೆಗಳು, 116 ಸೇತುವೆ ಕಾಮಗಾರಿಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಅನುಷ್ಠಾನಗೊಳಿಸಿರುತ್ತದೆ. ಒಟ್ಟಾರೆಯಾಗಿ ಇದಕ್ಕೆ ತಗುಲಿದಂತಹ ಮೊತ್ತ 3,580.92 crore. ವೆಚ್ಚ ಈ ಪೈಕಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 7 ತಾಲೂಕಿನಲ್ಲಿ 176.937 kilometers ಉದ್ದದ 37 ಗ್ರಾಮೀಣ ರಸ್ತೆಗಳು ಮತ್ತು 4 ಸೇತುವೆ ಕಾಮಗಾರಿಗಳನ್ನು 122.35 crore ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿ 5 years ವಾರ್ಷಿಕ ನಿರ್ವಹಣೆ ಪ್ರಗತಿಯಲ್ಲಿರುತ್ತದೆ. ಈಗ ಈ PMGSY ಅರ್ಹ ಗ್ರಾಮೀಣ ರಸ್ತೆಗಳನ್ನು ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆಗೆ ಬಂದರೆ ಯಾವ ರೀತಿಯಿಂದ ಅಂತ ಸ್ವಲ್ಪ ಹೇಳ್ತೀರಾ ಸರ್? ಇಲ್ಲಿ ಏನಾಗ್ತದೆ ಅಂದ್ರೆ ಸರ್, ಇದಕ್ಕೆ ಒಂದು ಡಿಸ್ಟ್ರಿಕ್ಟ್ ರೂರಲ್ ರೋಡ್ ಪ್ಲಾನ್, ಜಿಲ್ಲಾ ಗ್ರಾಮೀಣ ರಸ್ತೆ ಯೋಜನೆ ಒಂದು ಕಾರ್ಯಕ್ರಮವನ್ನು ಹಾಕೊಳ್ತಾರೆ ಜಿಲ್ಲಾ ಪಂಚಾಯತ್ ವತಿಯಿಂದ. ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಒಂದು ಜಿಲ್ಲಾ ವ್ಯಾಪ್ತಿಯಲ್ಲಿ ಹಾಲಿ ರಸ್ತೆಗಳು ಅನ್ನ ಒಂದು ಸಂಪರ್ಕ ಜಾಲವನ್ನ ಮಾಡಿರ್ತಾರೆ. ಈ ನಮ್ಮ ಯೋಜನೆಯ ಉದ್ದೇಶ ಏನಂದ್ರೆ, ಯಾವುದೇ ಒಂದು ಜನವಸತಿಗೆ ಕನಿಷ್ಠ ಒಂದು ಸಂಪರ್ಕ ರಸ್ತೆ, ಸರ್ವಋತು ಸಂಪರ್ಕ ರಸ್ತೆ ಹೊಂದಿರಬೇಕು ಅನ್ನೋದು ನಮ್ಮ ಈ ಯೋಜನೆಯ ಉದ್ದೇಶ. ಈ ಉದ್ದೇಶದವನ್ನ ನಾವು ಸಾಕಾರ ಮಾಡಲಿಕ್ಕಾಗಿ ಈ ರಸ್ತೆ ಜಾಲವನ್ನ ಏನ್ ಮಾಡಿರ್ತೀವಿ ನಾವು, DRRP ಅಂತ ಕರಿತೀವಿ. ಡಿಸ್ಟ್ರಿಕ್ಟ್ ರೂರಲ್ ರೋಡ್ ಪ್ಲಾನ್ ನಲ್ಲಿ ಎಲ್ಲಾ ರಸ್ತೆ, ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ಎಲ್ಲಾ ರಸ್ತೆಗಳನ್ನು ಕೂಡ ಅದರಲ್ಲಿ ಗುರುತಿಸಲಾಗಿರುತ್ತದೆ. ಈ ಪೈಕಿ ಗುರುತಿಸಲಾದ ರಸ್ತೆಗಳಲ್ಲಿ ಮತ್ತು ಆ ಜನವಸ್ತಿಗಳಲ್ಲಿ ಯಾವುದಾದರೂ ಜನವಸ್ತಿಗೆ ಸಂಪರ್ಕ ಇಲ್ಲ ಅಂತಂದ್ರೆ, ಆ ಸಂಪರ್ಕ ಸರ್ವ ಋತು ರಸ್ತೆಯನ್ನು ಹೊಂದಿಲ್ಲ ಅಂತಂದ್ರೆ, ಅಂದ್ರೆ ಮಣ್ಣಿನ ರಸ್ತೆಯಿಂದ ಕೂಡಿರಬಹುದು, ಕಲ್ಲಿನ ರಸ್ತೆಯಿಂದ ಕೂಡಿರಬಹುದು, ಈ ತರದ ರಸ್ತೆ ಇದ್ದಲ್ಲಿ ಕನಿಷ್ಠ 3 kilometers ಹೆಚ್ಚಿದ್ದಲ್ಲಿ ಆ ರಸ್ತೆಗಳನ್ನ ಆಯ್ಕೆ ಮಾಡಲಾಗ್ತದೆ. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ಮಾನ್ಯ ಸಂಸದರ ಸಹಮತಿಯನ್ನು ಪಡೆದು ನಾವು ಮಾಡಬೇಕಾಗ್ತದೆ. ಕೇಂದ್ರ ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮ ಪಂಚಾಯತಿ ಕೇಂದ್ರಗಳನ್ನು ಸಂಪರ್ಕಿಸತಕ್ಕಂಥದ್ದು, ಮಾರುಕಟ್ಟೆ ಕೇಂದ್ರಗಳನ್ನ, ಶೈಕ್ಷಣಿಕ ವೈದ್ಯಕೀಯ ಇತರೆ ಅಗತ್ಯ ಸೇವೆಗಳನ್ನು ಒದಗಿಸುವ ಕೇಂದ್ರಗಳನ್ನ ಸಂಪರ್ಕಿಸುವ ರಸ್ತೆಗಳನ್ನು ಕೂಡ ಇದರಲ್ಲಿ ಅಭಿವೃದ್ಧಿಪಡಿಸಬಹುದಾಗಿರುತ್ತದೆ. ಗ್ರಾಮೀಣ ರಸ್ತೆಗಳಲ್ಲಿ ಅಥವಾ ಯಾವುದೋ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಅಧಿಸೂಚಿತ ಪ್ರಮುಖ ಪ್ರವಾಸಿ ತಾಣಗಳನ್ನು ಸಂಪರ್ಕಿಸತಕ್ಕಂಥ ಗ್ರಾಮೀಣ ರಸ್ತೆಗಳನ್ನು ಕೂಡ ಅಭಿವೃದ್ಧಿಪಡಿಸಬಹುದಾಗಿರ್ತದೆ. ಈ ತರ ನಾವು ಒಂದು ರಸ್ತೆಗಳನ್ನು ಆಯ್ಕೆ ಮಾಡಿದ ನಂತರ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಸಾಮಾನ್ಯ ಸಂಸದರ ಸಹಮತಿಯೊಂದಿಗೆ ಆಯ್ಕೆ ಮಾಡಿದ ನಂತರದಲ್ಲಿ ರಾಜ್ಯ ನೋಡಲ್ ಸಂಸ್ಥೆಗೆ ಇದನ್ನು ಕಳಿಸ್ತೇವೆ. ಒಂದು ರಾಜ್ಯ ನೋಡಲ್ ಸಂಸ್ಥೆ ಅಂತ ಒಂದು ರಾಜ್ಯ ಸರ್ಕಾರ ಒಂದು ಆಯ್ಕೆ ಮಾಡಿರುತ್ತದೆ. ನಮ್ಮಲ್ಲಿ ಅದು KRRDA ಅಂತ ಇದೆ, ಕರ್ನಾಟಕ ರಾಜ್ಯ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ ಅಂತ ಹೇಳ್ಬಿಟ್ಟು. ಇದು ಇರೋದು ಬೆಂಗಳೂರಿನಲ್ಲಿ? ಬೆಂಗಳೂರಿನಲ್ಲಿ ಇದೆ ಸರ್, ಬೆಂಗಳೂರಿನಲ್ಲಿ. ಇದು ನಮಗೆ ಇರತಕ್ಕಂಥ ಕೇಂದ್ರ ಕಚೇರಿ ರಾಜ್ಯ ಸರ್ಕಾರದ ವತಿಯಿಂದ. ರಾಷ್ಟ್ರ ಮಟ್ಟದಲ್ಲಿ NRRDA, ರಾಷ್ಟ್ರೀಯ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ ಅಂತ NRRDA ಇದೆ. ಅದು ಎಲ್ಲ ಅನುದಾನವನ್ನು ಕೊಡೋದಾಗ್ಲಿ, ಈ ಆಯ್ಕೆ ಪ್ರಕ್ರಿಯೆ ಅಂತಿಮ ಅನುಮೋದನೆ ಇವನ್ನೆಲ್ಲವನ್ನು ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಮಾಡ್ತಾರೆ. KRRDA ಬಂದು ನಮ್ಮ ರಾಜ್ಯ ಮಟ್ಟದಲ್ಲಿ ಮೇಲುಸ್ತುವಾರಿ ಮತ್ತು ಅನುದಾನ ಹಂಚಿಕೆ ಇವುಗಳನ್ನೆಲ್ಲ ಮಾಡ್ತಾರೆ. ನಾವು ಜಿಲ್ಲಾ ಮಟ್ಟದಿಂದ ರಸ್ತೆಗಳನ್ನು ಆಯ್ಕೆ ಮಾಡಿ ಕಳಿಸಿದ ನಂತರ ಅನುಮೋದನೆ ಪ್ರಕ್ರಿಯೆ ನಂತರ ಪ್ರಾರಂಭ ಆಗ್ತದೆ. ಜಿಲ್ಲಾ ಮಟ್ಟದಲ್ಲಿ ಒಂದು ಯೋಜನಾ ಅನುಷ್ಠಾನ ಘಟಕ ಅಂತ ಇರ್ತದೆ, ಅಂದ್ರೆ PIU ಅಂತ ಕರಿತೀವಿ, ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಯೂನಿಟ್. ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಯೂನಿಟ್ ನ ಮುಖ್ಯಸ್ಥರು ಬಂದು ಒಬ್ಬರು ಕಾರ್ಯಪಾಲಕ ಇಂಜಿನಿಯರ್ ಇರ್ತಾರೆ, ಪ್ರತಿ ಜಿಲ್ಲೆಗೆ ಒಬ್ಬೊಬ್ಬರು ಇದ್ದಾರೆ. ನಂತರ ಪ್ರತಿ ರಾಜ್ಯ ಸರ್ಕಾರ ಒಂದು ರಾಜ್ಯ ಮಟ್ಟದ ಸ್ಥಾಯಿ ಸಮಿತಿ, ಸ್ಟೇಟ್ ಲೆವೆಲ್ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಒಂದು ಮಾಡಿರ್ತದೆ. ಇದಕ್ಕೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಇದರ ನೇತೃತ್ವವನ್ನು ವಹಿಸಿಕೊಂಡಿರ್ತಾರೆ. ಸದರಿ ಸಮಿತಿ ಏನ್ ಮಾಡ್ತದೆ, ಕೋರ್ ನೆಟ್ವರ್ಕ್ ರಸ್ತೆಗಳನ್ನ, ಏನು ಪ್ರತಿ ಜಿಲ್ಲೆಯಿಂದ ಆಯ್ಕೆಯಾಗಿ ಬಂದಿರ್ತದೆ, ಆ ರಸ್ತೆಗಳನ್ನು ಪರಿಶೀಲಿಸಿ ಯೋಜನೆಯ ಪರಿಣಾಮಕಾರಿ ಮತ್ತು ಸಮಯಾಧಾರಿತ ಅನುಷ್ಠಾನದ ಕುರಿತು ಮೇಲುಸ್ತುವಾರಿಯನ್ನ ಮಾಡ್ತಾ ಇರ್ತಾರೆ. ಪ್ರಸ್ತಾವನೆಗಳ ಒಂದು ಅನುಮೋದನೆ ಪ್ರಕ್ರಿಯೆಗೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಈಗ ನಾವು ಜಿಲ್ಲಾ ಮಟ್ಟದಿಂದ ನಾವೇನು ರಸ್ತೆಗಳನ್ನ ಆಯ್ಕೆ ಮಾಡಿ ಕಳಿಸ್ತೀವಿ, ಯಾವ ಅರ್ಹ ರಸ್ತೆಗಳಿದ್ದಾವೆ ನಮ್ಮ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಗೈಡ್ ಲೈನ್ ಗಳಿಗೆ ಮಾರ್ಗಸೂಚಿಗಳನ್ವಯ ಆಯ್ಕೆಯಾದಂತ ರಸ್ತೆಗಳನ್ನ ಜಿಲ್ಲಾ PIU ನಿಂದ ನಾವು ನಮ್ಮ ರಾಜ್ಯ ಸಮಿತಿಗೆ, ರಾಜ್ಯ ನೋಡಲ್ ಸಮಿತಿಗೆ ಕಳಿಸಿದ ನಂತರ ಏನಾಗ್ತದೆ, ಅಲ್ಲಿ ಆ ಎಲ್ಲಾ ಪ್ರಸ್ತಾವನೆಗಳನ್ನು ನಿಗದಿತ ಮಾನದಂಡಗಳಿಗೆ ಅನುಗುಣವಾಗಿವೆಯೇ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮಾನದಂಡಗಳಿಗೆ ಅನುಗುಣವಾಗಿವೆ ಎಂಬುದನ್ನ ಅದನ್ನು ಪರಿಶೀಲಿಸಿಬಿಟ್ಟು ರಾಜ್ಯ ಮಟ್ಟದ ಸ್ಥಾಯಿ ಸಂಸ್ಥೆಗೆ ಅದು ಕಳಿಸ್ತದೆ, ಸ್ಥಾಯಿ ಸಮಿತಿಗೆ ಕಳಿಸ್ತದೆ, ಸ್ಟ್ಯಾಂಡಿಂಗ್ ಕಮಿಟಿಗೆ ಕಳಿಸುತ್ತೆ. ಅವರು ಅಲ್ಲಿ ಮತ್ತೊಮ್ಮೆ ಮಾನದಂಡಗಳಿಗೆ ಅನುಗುಣವಾಗಿವೆಯೇ, ನಿಜವಾಗಿಯೂ ಈ ರಸ್ತೆಗಳು ಅರ್ಹವಾಗಿವೆಯೇ, ಅದಕ್ಕೆ ಅವಶ್ಯಕತೆ ಇದೆಯೇ, ಮತ್ತೆ ಮಾನ್ಯ ಸಂಸತ್ ಸದಸ್ಯರ ಶಿಫಾರಸುಗಳನ್ನ ಈ ರಸ್ತೆಗಳಲ್ಲಿ ಪರಿಗಣಿಸಲಾಗಿದೆಯೇ ಅಂತ ಎಲ್ಲವನ್ನು ಪರಿಶೀಲಿಸಿದ ನಂತರ ಅದಕ್ಕೆ ಅಂತಿಮವಾಗಿ ಅನುಮೋದನೆಯನ್ನು ಕೊಡ್ತಾರೆ. ಅನುಮೋದನೆ ದೊರೆತ ನಂತರ ಈ ಯಾವ್ಯಾವ ರಸ್ತೆಗಳು ಪ್ರಸ್ತಾಪಿಸಿದಂತ ರಸ್ತೆಗಳು ಅನುಮೋದನೆ ಆದ ನಂತರ ಈ ರಸ್ತೆಗಳಿಗೆ ಒಂದು ವಿಸ್ತೃತ ಯೋಜನಾ ವರದಿಯನ್ನು DPR ಅನ್ನ ನಾವು ಸಿದ್ಧಪಡಿಸ್ತೇವೆ. ಜಿಲ್ಲಾ ಮಟ್ಟದಲ್ಲಿ ಸಿದ್ಧಪಡಿಸ್ತೀವಿ. ಸಿದ್ಧಪಡಿಸಿ ವಿನ್ಯಾಸ ಮತ್ತು ಅಂದಾಜು ಪಟ್ಟಿಗಳನ್ನು ರಾಜ್ಯ ತಾಂತ್ರಿಕ ಸಂಸ್ಥೆ, ನಾನು ಆಗ್ಲೇ ಹೇಳಿದೆ KRRDA ಅದು ಒಂದು ತಾಂತ್ರಿಕ ಸಂಸ್ಥೆ ಕೂಡ ಹೌದು, ಅದಕ್ಕೆ ನಾವು ಪರಿಶೀಲನೆಗೆ ಕಳಿಸ್ಕೊಡ್ತೇವೆ. ಅಲ್ಲಿ ಪರಿಶೀಲನೆ ಒಳಪಡಿಸಿದ ನಂತರ ಸದರಿ ರಾಜ್ಯ ತಾಂತ್ರಿಕ ಸಂಸ್ಥೆಯು ಎಲ್ಲಾ ಪ್ರಸ್ತಾವನೆಗಳನ್ನು ಕ್ರೋಢೀಕರಿಸಿ ರಾಜ್ಯ ಮಟ್ಟದ ಜಿಲ್ಲೆಗಳಿಂದ ಬಂದಿರತಕ್ಕಂತ ಎಲ್ಲವನ್ನು ಕ್ರೋಢೀಕರಿಸಿ ಪರಿಶೀಲಿಸಿ ರಾಜ್ಯ ಮಟ್ಟದ ವಾರ್ಷಿಕ ಪ್ರಸ್ತಾವನೆಯನ್ನು ರಾಷ್ಟ್ರೀಯ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ NRRDA ಅಂತ ಕರಿತೀವಿ, ಅದು ನವದೆಹಲಿಯಲ್ಲಿದೆ, ಅಲ್ಲಿಗೆ ಕಳಿಸ್ಕೊಡ್ತಾರೆ ಅಂತಿಮ ಅನುಮೋದನೆಗಾಗಿ. ಸದರಿ ಪ್ರಸ್ತಾವನೆ, ಇವೇನು ಪ್ರಸ್ತಾವನೆಗಳು ರಾಜ್ಯ ಮಟ್ಟದಿಂದ ಹೋಗಿರ್ತವೆ, ಇವು ಯೋಜನೆಯ ಮಾರ್ಗಸೂಚಿಗಳಿಗೆ ಅನುಗುಣವಾಗಿವೆಯೇ ಎಂಬುದನ್ನು ಪರಿಶೀಲಿಸಿ ಖಾತ್ರಿಪಡಿಸಿಕೊಂಡ ನಂತರ ಅನುಮೋದನೆಗಾಗಿ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಭಾರತ ಸರ್ಕಾರರವರ ನೇತೃತ್ವದಲ್ಲಿ ಉನ್ನತಾಧಿಕಾರಿಗಳ ಸಮಿತಿಯ ಮುಂದೆ ಇರಿಸಿ ನಂತರ ಅನುಮೋದನೆಗಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರು ಭಾರತ ಸರ್ಕಾರರವರಿಗೆ ಶಿಫಾರಸು ಮಾಡ್ತಾರೆ. ಇದರ ಒಂದು ಟೆಂಡರಿಂಗ್ ಮತ್ತು ಕಾಮಗಾರಿ ಅನುಷ್ಠಾನ ಕುರಿತು ಸ್ವಲ್ಪ ಪರಿಚಯ ಮಾಡಿಕೊಡಿ. ಈ ರೀತಿ ನಮ್ಮ NRRDA ಇಂದ ಅನುಮೋದನೆ ಆಗಿ ಬಂದ ನಂತರ ಕಾಮಗಾರಿಗಳನ್ನ ಆಡಳಿತಾತ್ಮಕ ತಾಂತ್ರಿಕ ಅನುಮೋದನೆಗೊಂಡಿರ್ತವೆ ಕಾಮಗಾರಿಗಳು, ಈ ವಿಸ್ತೃತ ಯೋಜನೆ ವರದಿಯನ್ನು ಕಳಿಸಿರ್ತವೆ ನಮಗೆ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಅನುಮೋದನೆ. ನಂತರ ಜಿಲ್ಲಾ PIU ವತಿಯಿಂದ ಟೆಂಡರ್ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಲಾಗ್ತದೆ. ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಒಂದು ಸ್ಟ್ಯಾಂಡರ್ಡ್ ಬಿಡ್ ಡಾಕ್ಯುಮೆಂಟ್ ಅಂತ ಒಂದು ಮಾಡಿರ್ತದೆ, ಇಡೀ ರಾಜ್ಯಕ್ಕೆ ಒಂದೇ ಬಗೆಯ ಒಂದು ಸ್ಟ್ಯಾಂಡರ್ಡ್ ಬಿಡ್ ಡಾಕ್ಯುಮೆಂಟ್ ಇರುತ್ತೆ, ಇದನ್ನ NRRDA ಅವರು ಅನುಮೋದನೆ ಮಾಡಿರ್ತಾರೆ. ಅವರ ಅನುಮೋದನೆ ಪ್ರಕಾರವಾಗಿ ಒಂದು ಸ್ಟ್ಯಾಂಡರ್ಡ್ ಬಿಡ್ ಡಾಕ್ಯುಮೆಂಟ್ ಪ್ರಕಾರ ಟೆಂಡರ್ ಅನ್ನ ಕರೆಯಲಾಗುತ್ತದೆ. ಟೆಂಡರ್ ಪ್ರಕ್ರಿಯೆ ಎಲ್ಲ ಪೂರ್ಣಗೊಂಡ ನಂತರ ಅರ್ಹ ಬಿಡ್ದಾರರಿಗೆ ಅಥವಾ ಗುತ್ತಿಗೆದಾರರಿಗೆ ಕಾರ್ಯಾದೇಶವನ್ನು ನಾವು ನೀಡ್ತೇವೆ. ಕಾರ್ಯಾದೇಶವನ್ನ ನೀಡಿದ 15 ದಿನಗಳೊಳಗಾಗಿ ಆ ರಸ್ತೆ ಅಥವಾ ಸೇತುವೆ ಕಾಮಗಾರಿ ಯಾವುದು ಅವರು ಅನುಷ್ಠಾನಗೊಳಿಸಬೇಕಾಗಿದೆ, ಆ ರಸ್ತೆ ಅಥವಾ ಸೇತುವೆ ಕಾಮಗಾರಿಯ ಎರಡೂ ಅಂಚಿನಲ್ಲಿ PMGSY ಲೋಗೋ ಇರತಕ್ಕಂತ ಒಂದು ನಾಮಫಲಕವನ್ನು ಅವರು 15 ದಿನಗಳಾಗಿ ಅಳವಡಿಸಬೇಕಾಗ್ತದೆ. ಈ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಸಮತಟ್ಟಾದ ಪ್ರದೇಶಗಳಾಗಿದ್ದಲ್ಲಿ ಸಾಮಾನ್ಯವಾಗಿ 9 ತಿಂಗಳ ಅವಧಿಯಲ್ಲಿ, ಗುಡ್ಡಗಾಡು ಪ್ರದೇಶವಾಗಿದ್ದಲ್ಲಿ ಸಾಮಾನ್ಯವಾಗಿ 18 ತಿಂಗಳ ಅವಧಿಯಲ್ಲಿ ಕಾಮಗಾರಿಗಳನ್ನು ಅವರು ಪೂರ್ಣಗೊಳಿಸಿಕೊಡ್ಬೇಕಾಗಿರ್ತದೆ. ನಂತರ ಈ PMGSY ನ ಒಂದು ವಿಶೇಷತೆ ಏನಂದ್ರೆ ಇಲ್ಲಿ ಗುಣಮಟ್ಟ ಸರ್, ಗುಣಮಟ್ಟಕ್ಕೆ ಸಾಕಷ್ಟು ಆದ್ಯತೆಯನ್ನು ನೀಡಿ ಇಲ್ಲಿ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಲಾಗ್ತದೆ. ಪ್ರತಿ ಕಾಮಗಾರಿಯ ಟೆಂಡರ್ನಲ್ಲಿ ಪ್ರತಿ ಗುತ್ತಿಗೆದಾರರು ಕೂಡ ಕಡ್ಡಾಯವಾಗಿ ಸ್ಥಾನಿಕ ಪ್ರಯೋಗಾಲಯವನ್ನು ಸ್ಥಾಪಿಸಬೇಕು ಅನ್ನೋ ಒಂದು ಕಂಡೀಷನ್ ಇದೆ. ಅವರು ಕಾಮಗಾರಿಯಲ್ಲಿ ಬಳಸಲ್ಪಡ್ತಕ್ಕಂಥ ಕಚ್ಚಾ ಸಾಮಗ್ರಿಗಳಾಗಿರ್ಬೋದು, ಫಿನಿಶರ್ ಪ್ರಾಡಕ್ಟ್ ಪೂರ್ಣಗೊಂಡ ಅಂಶಗಳ ಮಾದರಿಗಳನ್ನು ಕಡ್ಡಾಯವಾಗಿ ಪರೀಕ್ಷೆ ಮಾಡಬೇಕಾಗಿರುತ್ತೆ. ಇದರಲ್ಲಿ ಆರಂಭ ಮಾಡೋಕ್ಕಿಂತ ಮೊದಲು ಹೇಳ್ತಾ ಇದೀರಾ, ಆರಂಭ ಮಾಡೋಕ್ಕಿಂತ ಮೊದಲು ಇದೆಲ್ಲ ಪರೀಕ್ಷೆ ಮಾಡಬೇಕು? ಅಲ್ಲಲ್ಲ, ಸ್ಟಾರ್ಟ್ ಆದ್ಮೇಲೆ ಪ್ರಾರಂಭ ಆದ್ಮೇಲೆ ಇವುಗಳನ್ನೆಲ್ಲ ಟೆಂಡರ್ನಲ್ಲೇ ನಾವು ಸೇರಿಸಿರ್ತೇವೆ. ಇವೆಲ್ಲ ಕಂಡೀಷನ್ಗಳಿವೆ, ಟೆಂಡರ್ಗಳಲ್ಲಿ ಸೇರಿಸಿರ್ತೇವೆ. NRRDA ಕೂಡ ಒಂದು ಗೈಡ್ಲೈನ್ಸ್ ಕೊಟ್ಟಿರುತ್ತೆ, ಇವನ್ನೆಲ್ಲ ಮಾಡಲೇಬೇಕು ಕನಿಷ್ಠ ಅಂತ. ಏನ್ ಪರೀಕ್ಷೆಗಳನ್ನು ಮಾಡ್ತಾರೆ, ಈ ಪರೀಕ್ಷೆಗಳಲ್ಲಿ ಕನಿಷ್ಠ ಶೇಕಡ 50 ಪರೀಕ್ಷೆಗಳನ್ನ PIU ಇಂಜಿನಿಯರ್ಗಳು, ಅಂದ್ರೆ ಯೋಜನಾ ಅನುಷ್ಠಾನ ಘಟಕ ಜಿಲ್ಲೆಯಲ್ಲಿ ಏನಿರ್ತದೆ ಅದರ ಅಡಿಯಲ್ಲಿ ಮತ್ತೆ ಉಪವಿಭಾಗಗಳು ಇರ್ತವೆ. ಆ ಉಪವಿಭಾಗದಲ್ಲಿ ಒಬ್ಬರು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಇರ್ತಾರೆ, ಅವ್ರ ಕೆಳಗಡೆ ಸಹಾಯಕ ಇಂಜಿನಿಯರ್ ಕಿರಿಯ ಇಂಜಿನಿಯರ್ಗಳು ಇರ್ತಾರೆ. ಅವರ ಸಮಕ್ಷಮದಲ್ಲಿ ಶೇಕಡ 50 ಪರೀಕ್ಷೆಗಳನ್ನು ಕಡ್ಡಾಯವಾಗಿ ಗುತ್ತಿಗೆದಾರರು ಮಾಡಬೇಕಾಗ್ತದೆ. ಇದರಲ್ಲದಲ್ಲೇನೆ ಕೂಡ ಪ್ರತಿ ರಾಜ್ಯ ಸರ್ಕಾರ ರಾಜ್ಯ ಮಟ್ಟದಲ್ಲಿ ಒಬ್ಬರು ರಾಜ್ಯ ಗುಣ ನಿಯಂತ್ರಣ ಸಮನ್ವಯ ಅಧಿಕಾರಿಗಳನ್ನು ನೇಮಿಸಿರ್ತದೆ. ಇವರು ಅಧೀಕ್ಷಕ ಇಂಜಿನಿಯರ್ ವೃಂದದವರಾಗಿರ್ತಾರೆ, ಇವರು SC ಕೇಡರ್ನವರಾಗಿರ್ತಾರೆ. ಇವರ ಜವಾಬ್ದಾರಿಗಳೇನಂತಂದ್ರೆ ಪ್ರತಿ ಕಾಮಗಾರಿಗಳ ವಿವಿಧ ಹಂತಗಳಲ್ಲಿ ಗುಣಮಟ್ಟವನ್ನು ಪರಿಶೀಲಿಸಲು ಸ್ಟೇಟ್ ಕ್ವಾಲಿಟಿ ಮಾನಿಟರ್ SQM ಅಂತ ನಾವು ಕರಿತೇವೆ, ರಾಜ್ಯ ಗುಣ ನಿಯಂತ್ರಣ ಪರೀಕ್ಷೆ ಮಾಡುವವರು, ಅವರನ್ನ ಇವರು ನಿಯೋಜಿಸ್ತಾರೆ. ಪ್ರತಿ ಹಂತದಲ್ಲಿ ಕಾಮಗಾರಿಯ ವಿವಿಧ ಹಂತಗಳಲ್ಲಿ ಇವರು ನಿಯೋಜಿಸ್ತಾರೆ. ಯಾವುದೇ ನ್ಯೂನತೆಗಳು ಕಂಡು ಬಂದಲ್ಲಿ, ಇವರು ಪರೀಕ್ಷಣೆಗೆ ಬಂದ ಯಾವುದೇ ನ್ಯೂನತೆಗಳು ಕಂಡು ಬಂದಲ್ಲಿ ಗುತ್ತಿಗೆದಾರರು ಅದನ್ನು ಸರಿಪಡಿಸಿ ಪುನಃ ಮತ್ತೊಬ್ಬ SQM ರವರಿಂದ ಪರೀಕ್ಷಣೆ ಒಳಪಡಿಸಿಕೊಂಡು ಗುಣಮಟ್ಟ ಖಾತ್ರಿಪಡಿಸಿಕೊಳ್ಳಬೇಕಾಗಿರ್ತದೆ. ಇದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಕೂಡ NRRDA ವತಿಯಿಂದನೂ ಕೂಡ NQM ಅಂತ ಅವರು ಕೂಡ ನೇಮಿಸ್ತಾರೆ. ಅವರು ನಿವೃತ್ತ ಮುಖ್ಯ ಇಂಜಿನಿಯರ್ ಅಥವಾ ನಿವೃತ್ತ ಅಧೀಕ್ಷಕ ಇಂಜಿನಿಯರ್ ವೃಂದದವರಾಗಿರ್ತಾರೆ. ಅವರು ಕೂಡ ಸದರಿ ಕಾಮಗಾರಿಗಳನ್ನು ಪರಿವೀಕ್ಷಿಸಿ ಅಗತ್ಯ ತಾಂತ್ರಿಕ ಸಲಹೆಗಳನ್ನು ನೀಡಿ ಗುಣಮಟ್ಟದ ಕುರಿತು ವರದಿ ನೀಡುತ್ತಾರೆ. ಈಗ ಈ ಒಂದು ಟೆಂಡರ್ ಆಯ್ತು, ಕಚ್ಚಾ ಸಾಮಗ್ರಿಗಳ ಒಂದು ಕಾರ್ಯ ಆರಂಭ ಆದ್ಮೇಲೆ ಇದರ ಒಂದು ಪರೀಕ್ಷೆನೂ ಆಯ್ತು, ಎಲ್ಲ ಆಯ್ತು, ರಸ್ತೆಗಳ ಒಂದು ನಿರ್ಮಾಣ ಆದ್ಮೇಲೆ ಇದರ ನಿರ್ವಹಣೆ ಯಾವ ರೀತಿಯಿಂದ ಅಂತ? ಸರ್, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆ ನಿರ್ಮಾಣ ಅಲ್ಲದೇನೆ ಅದು 5-6 ವರ್ಷಗಳ ಜೀವಿತಾವಧಿ ಚೆನ್ನಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅದರ ಮಾರ್ಗಸೂಚಿನಲ್ಲೇನೆ 5 ವರ್ಷಗಳವರೆಗೆ ನ್ಯೂನತೆ ರಹಿತ ರಸ್ತೆಗಳನ್ನಾಗಿ ನಿರ್ವಹಿಸಬೇಕು ಅನ್ನೋ ಒಂದು ಏನು ಆಗಬಾರದು. ಹೌದು, ನ್ಯೂನತೆ ರಹಿತವಾಗಿರಬೇಕು. ಮಳೆ ಬಂದ್ರೂ ನೈಸರ್ಗಿಕ ಬಂದ್ರೂ ಕೂಡ ಗುತ್ತಿಗೆದಾರರು ಆ ರಸ್ತೆಗಳನ್ನ ನಿರ್ವಹಣೆ ಮಾಡಿ, ಗುಂಡಿ ಮುಚ್ಚಿದ್ರೆ ಗುಂಡಿ ಮುಚ್ಚದಿರ್ಬೋದು, ಅಕ್ಕಪಕ್ಕದಲ್ಲಿ ಬೆಳೆದಿರ್ತಕ್ಕಂಥ ಪೊದೆಗಳನ್ನ ಕಟ್ ಮಾಡೋದಿರ್ಬೋದು, ಆಮೇಲೆ ಅಲ್ಲಿ ರಸ್ತೆಯಲ್ಲಿ ಬರ್ತಕ್ಕಂತ ಸೇತುವೆಗಳಿರ್ಬೋದು, ಮೋರಿಗಳಿರ್ಬೋದು, ಇವುಗಳನ್ನ ಬಣ್ಣ ಬಳಿಯೋದಾಗಿರ್ಬೋದು. ಸರ್ವ ಋತು ರಸ್ತೆಯನ್ನ 5 ವರ್ಷಗಳು ಕೂಡ ಅವರು ಕಾಪಾಡಬೇಕಾಗಿರ್ತದೆ. 5 ವರ್ಷದ ನಿರ್ವಹಣೆ ಅವಧಿ ನಂತರ 6ನೇ ವರ್ಷದಲ್ಲಿ ಸಂಪೂರ್ಣ ಉದ್ದದ ರಸ್ತೆಯನ್ನ ಮತ್ತೊಮ್ಮೆ ಮರುಡಾಂಬರೀಕರಣ ಮಾಡಿ ಅವರು ನಿಯಮಾನುಸಾರ ಅಧಿಕೃತವಾಗಿ ಜಿಲ್ಲಾ ಪಂಚಾಯತ್ ಅಥವಾ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಘಟಕ ಅಥವಾ ಲೋಕೋಪಯೋಗ ಇಲಾಖೆಗೆ ಹಸ್ತಾಂತರಿಸಲಾಗ್ತದೆ ಸರ್. ಈ ನಮ್ಮ ರಸ್ತೆಗಳಲ್ಲಿ ಸಾಮಾನ್ಯವಾಗಿ ಗ್ರಾಮೀಣ ರಸ್ತೆಗಳಲ್ಲಿ ಆ ರಸ್ತೆಯ ಸಬ್ಗ್ರೇಡ್ ಮಣ್ಣು ಅಂತ ಏನ್ ನಾವು ಕರೀದಿ, ಆ ಮಣ್ಣಿನ ಮೇಲೆ ಏನ್ ಮಾಡ್ತೀವಿ, ಆ ಮಣ್ಣಿನ ಗುಣಲಕ್ಷಣಗಳ ಆಧಾರದ ಮೇಲೆ ಮತ್ತೆ ಅಲ್ಲಿರ್ತಕ್ಕಂಥ ಟ್ರಾಫಿಕ್ ಇಂಟೆನ್ಸಿಟಿ, ಅಲ್ಲಿ ಎಷ್ಟು ವಾಹನಗಳ ಸಂಚಾರ ಇದೆ, ಆ ಸಂಚಾರ ದಟ್ಟಣೆಗೆ ಅನುಗುಣವಾಗಿ ಸಾಮಾನ್ಯವಾಗಿ ನಾವು ಅಲ್ಲಿ GSP ಗ್ರಾವೆಲ್ GSP ಅಂತ ನಾವು ಮಾಡ್ತೀವಿ. 100 ರಿಂದ 150 ಮಿಲಿಮೀಟರ್ ದಪ್ಪ ಇರ್ತದೆ. ಅದರ ನಂತರ WBM Grade 2 ಮತ್ತೆ Grade 3 ಅಂತ ಹೇಳ್ಬಿಟ್ಟು 75 ಮಿಲಿಮೀಟರ್ ದಪ್ಪದ 2 ಪದರಗಳನ್ನ ನಿರ್ಮಾಣ ಮಾಡ್ತೇವೆ. ಅದರ ಮೇಲೆ ಪ್ರೈಮ್ ಕೋರ್ಟ್ ಮತ್ತೆ ಟ್ಯಾಕ್ ಕೋರ್ಟ್ ಅನ್ನ ಸಿಂಪಡಣೆ ಮಾಡಿ OGPC ಅಂತ ಕರಿತೇವೆ, ಓಪನ್ ಗ್ರೇಡೆಡ್ ಪ್ರಿಮಿಕ್ಸ್ ಕಾರ್ಪೆಟ್ ಅಂತ, ಅದು 20 ಮಿಲಿಮೀಟರ್ ದಪ್ಪ ಇರ್ತದೆ. ಅದರ ಮೇಲೆ ನಾವು ಸೀಲ್ ಕೋರ್ಟ್ ಅನ್ನ ಅಳವಡಿಕೆ ಮಾಡ್ತೇವೆ. ಈ ಸೀಲ್ ಕೋರ್ಟ್ ಅಳವಡಿಕೆ ಮಾಡಿ ರಸ್ತೆಯನ್ನ ನಾವು ಸಂಚಾರಕ್ಕೆ ಬಿಡಬಹುದಾಗಿರ್ತದೆ. ಇದಲ್ಲದೇನೆ ಕೂಡ ರಸ್ತೆಯಲ್ಲಿ ಅಡ್ಡಮೂರಿ ನಿರ್ಮಾಣಗಳು, ಸೇತುವೆಗಳು ಇವೆಲ್ಲವೂ ಕೂಡ ವಿನ್ಯಾಸಕ್ಕೆ ಅನುಗುಣವಾಗಿ ಆ ರಸ್ತೆಗೆ ಏನ್ ಅಗತ್ಯ ಇದೆ ಅಥವಾ ಸೇತುವೆಗೆ ಏನ್ ಅಗತ್ಯವಿದೆ ಅದರ ಅಗತ್ಯಕ್ಕೆ ಅನುಗುಣವಾಗಿ ವಿನ್ಯಾಸಕ್ಕೆ ಅನುಗುಣವಾಗಿ ಅಂದಾಜು ಪಟ್ಟಿಯಲ್ಲಿ ಅಳವಡಿಕೆ ಮಾಡಿಕೊಂಡು ನಿರ್ಮಾಣ ಮಾಡಲಾಗ್ತದೆ. ಈ ರಸ್ತೆಯ ಉದ್ದ ಇಂತಿಷ್ಟೇ ಇರಬೇಕು ಅಂತ ಏನಾದರೂ ಮಾನದಂಡ ಇದೆಯಾ? ಕನಿಷ್ಠ 3 ಕಿಲೋಮೀಟರ್ ಇರಬೇಕು ಅನ್ನೋದು ಒಂದು ಮಾರ್ಗಸೂಚಿ ಇದೆ. ಗರಿಷ್ಠ ಎಷ್ಟು ಬೇಕಾಗಿರ್ಬೋದು ಸರ್, ಆದ್ರೆ ಆ ಜನವಸತಿಗೆ ಕನಿಷ್ಠ 1 ಸಂಪರ್ಕ ಇರಬೇಕು ಅಂತಿದೆ. 1 ಸಂಪರ್ಕ ಆಗ್ಲೇ ಇದ್ರೆ ಮತ್ತೊಂದು ರಸ್ತೆಯನ್ನು ಮಾಡಲಿಕ್ಕೆ ಅವಕಾಶಗಳಿರೋದಿಲ್ಲ. ಇದನ್ನ ನೀವು ಯಾವ ರೀತಿಯಿಂದ ರಾಜ್ಯ ಹೆದ್ದಾರಿ ಮತ್ತೆ ರಾಷ್ಟ್ರೀಯ ಹೆದ್ದಾರಿಗೆ ತಾವು ಕನೆಕ್ಟಿವಿಟಿ ಅಂತ ಹೇಳ್ತೀವಿ, ಆ ತರದ್ ಏನಾದ್ರೂ ಇದೆಯಾ ಅಥವಾ ಕೇವಲ ಗ್ರಾಮೀಣ ಭಾಗದಲ್ಲಿ ಮಾತ್ರ ಇದನ್ನು ನಿರ್ಮಾಣ ಮಾಡ್ಬೇಕಂತ ಹೇಳಿದ್ಯಾ? ನಾನು ಮೊದಲೇ ಹೇಳಿದೆ ನಿಮಗೆ, ಒಂದು ರಸ್ತೆ ಸಂಪರ್ಕ ಜಾಲವನ್ನ ನಾವು ಇದರಲ್ಲಿ ಮೊದಲು ಸಿದ್ಧಪಡಿಸಿಟ್ಕೊಂಡಿರ್ತೇವೆ, ಕೋರ್ ನೆಟ್ವರ್ಕ್ ಅಂತ ನಾವು ಕರಿತೇವೆ. ಈ ಉದ್ದೇಶ ಏನಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರನ್ನ ತಮ್ಮ ವ್ಯಾಪಾರ ವಹಿವಾಟುಗಳಿಗಾಗಿ ನಗರ ಪ್ರದೇಶಗಳಿರ್ಬೋದು, ಪಟ್ಟಣ ಪ್ರದೇಶಗಳಿರ್ಬೋದು, ಅವರಿಗೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದನೇ ಈ ಒಂದು ಕಾರ್ಯಕ್ರಮವನ್ನು ಮಾಡಿರೋದು. ಒಂದೇ ಒಂದು ನಮಗೆ ಇದರ ಮೂಲ ಉದ್ದೇಶ ಏನಂತಂದ್ರೆ ಪ್ರತಿ ಜನವಸ್ತಿ ಹಳ್ಳಿಗಳಲ್ಲಿ ಕನಿಷ್ಠ 500 ಜನಸಂಖ್ಯೆ ಇರತಕ್ಕಂಥದ್ದು ಸಮತಟ್ಟಾದ ಪ್ರದೇಶಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ಆಗಿದ್ರೆ 250 ಜನಸಂಖ್ಯೆ ಇದ್ರೆ ಆ ಗ್ರಾಮೀಣ ಪ್ರದೇಶಗಳಿಗೆ ಜನವಸ್ತಿಗಳಿಗೆ ಸಂಪರ್ಕ ರಸ್ತೆಯನ್ನ ಯಾವುದೋ ಒಂದು ಜಿಲ್ಲಾ ಮುಖ್ಯ ರಸ್ತೆಯಿಂದ ಇರ್ಬೋದು ಅಥವಾ ರಾಷ್ಟ್ರೀಯ ಹೆದ್ದಾರಿಯಿಂದ ಇರ್ಬೋದು ಅಥವಾ ಇನ್ನೊಂದು ವಸತಿಯಿಂದ ಇನ್ನೊಂದು ಜನವಸ್ತಿಗಿರ್ಬೋದು ಸಂಪರ್ಕ ಕಲ್ಪಿಸುವಂತ ಕಾರ್ಯಕ್ರಮ ಇದಾಗಿರ್ತದೆ. ಅನಂತರ ನಿಮಗೆ ಇನ್ನೂ ಈ ರಸ್ತೆಯ ಗುಣಮಟ್ಟದ ಬಗ್ಗೆ ಇನ್ನೂ ಹೇಳೋದಾದ್ರೆ, ಎಷ್ಟು ನಾವು ಗುಣಮಟ್ಟ ಪರೀಕ್ಷೆಯನ್ನು ಮಾಡ್ತೀವಿ, ಇಲ್ಲಿ ಎಷ್ಟು ಗುಣಮಟ್ಟಕ್ಕೂ ಆದ್ಯತೆಯನ್ನು ಕೇಂದ್ರ ಆಗಲಿ ರಾಜ್ಯ ಆಗಲಿ ಕೊಡ್ತದೆ, ಮತ್ತೆ ಗ್ರಾಮೀಣ ಪ್ರದೇಶದ ಜನರಿಗೆ ಯಾವುದೇ ಅಡೆತಡೆ ಇಲ್ಲದಂಗೆ ಸಂಪರ್ಕ ಕಲ್ಪಿಸಿಕೊಡ್ತದೆ ಅಂತಂದ್ರೆ, ಈ ಕಾರ್ಯಕ್ರಮದಲ್ಲಿ ಕನಿಷ್ಠ 3 ಕಿಲೋಮೀಟರ್ ಅಂತ ನಾನು ಹೇಳಿದೆ. 5 ಕಿಲೋಮೀಟರ್ ವರೆಗೂ ರಸ್ತೆಯನ್ನ 1 ಸ್ಟ್ರೆಚ್ ಅಂತ ಇವರು ನಾವು ಕನ್ಸಿಡರ್ ಪರಿಗಣಿಸ್ತೀವಿ. ಪರಿಗಣಿಸ್ಬಿಟ್ಟು ಕನಿಷ್ಠ 3 ಬಾರಿ ನಾವು ಇದನ್ನ SQM ಅಥವಾ NQM ರವರಿಂದ ಪರೀಕ್ಷಣೆಗೆ ಒಳಪಡಿಸಬೇಕಾಗಿರ್ತದೆ. ಇದರಂತೆ 0 ರಿಂದ 5 ಕಿಲೋಮೀಟರ್ ವರೆಗಿದ್ರೆ SQM ರವರು ಕಡ್ಡಾಯವಾಗಿ 3 ಸಾರಿ ಕನಿಷ್ಠ 3 ಬಾರಿ ಪರೀಕ್ಷಣೆ ಒಳಪಡಿಸ್ತಾರೆ. NQM ರವರು ಕೂಡ ಪ್ರತಿ ಕಾಮಗಾರಿಯಲ್ಲಿ ಕನಿಷ್ಠ 1 ಬಾರಿ ಆದರೂ ಕೂಡ ಅವರು ಪರೀಕ್ಷಣೆಗೆ ಒಳಪಡಿಸ್ತಾರೆ. ಪ್ರತಿ 5 ಕಿಲೋಮೀಟರ್ 1 ಸ್ಟ್ರೆಚ್ ಆಗಿ ತಗೊಳ್ತಾರೆ. ಸೊ ಈ ಬಗೆಯ ಹಲವು ಹಂತಗಳಲ್ಲಿ ಪರೀಕ್ಷಣೆ ನಡೆಯೋದ್ರಿಂದ ಗುಣಮಟ್ಟ ಕೂಡ ಸಾಕಷ್ಟು ಖಾತ್ರಿ ಆಗ್ತದೆ, ಮತ್ತು 5 ವರ್ಷಗಳು ಕೂಡ ನಿರ್ವಹಣೆ ಟೆಂಡರ್ ನಲ್ಲೇ ಇರೋದ್ರಿಂದ ಗುತ್ತಿಗೆದಾರರು ಕಡ್ಡಾಯವಾಗಿ ನಿರ್ವಹಣೆ ಮಾಡಬೇಕಾಗ್ತದೆ, ಮತ್ತು 6ನೇ ವರ್ಷದ ಮರುಡಾಂಬರೀಕರಣ ಇರೋದ್ರಿಂದ ರಸ್ತೆಯನ್ನು ಅವರು 5 ವರ್ಷಗಳು ಕೂಡ ಸುಭದ್ರವಾಗಿ ಇಟ್ಕೊಂಡ್ರೇನೆ ಅವರು ಮರುಡಾಂಬರೀಕರಣ ಅವರಿಗೆ ಸುಲಭ ಆಗ್ತದೆ. ಹಾಗಾಗಿ ಅವರು ಕಡ್ಡಾಯವಾಗಿ 5 ವರ್ಷ ಚೆನ್ನಾಗಿ ರಸ್ತೆಯನ್ನ ನಿರ್ವಹಣೆ ಮಾಡ್ತಾರೆ, ಮತ್ತು 6ನೇ ವರ್ಷ ಸಂಪೂರ್ಣವಾಗಿ ಮರುಡಾಂಬರೀಕರಣ ಮಾಡಿ ರಸ್ತೆಯನ್ನ ನಾವು ಲೋಕೋಪಯೋಗಿ ಇಲಾಖೆಗೆ ಅಥವಾ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಗೆ ಅದನ್ನ ಹಸ್ತಾಂತರಿಸ್ತೇವೆ. ಮುಂದಿನ ಪ್ರತ್ಯೇಕವಾಗಿ ನಾವು ಕೃಷಿ ಕ್ಷೇತ್ರಕ್ಕೆ ಬಂದ್ರೆ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದು ಯಾವ ರೀತಿಯಿಂದ ಅಂತ ಸ್ವಲ್ಪ ಹೇಳ್ಬೋದಾ ಸರ್? ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೃಷಿಕರು ಸರ್, ಕೃಷಿಕ ಆ ಒಂದು ಅವರು ಬೆಳೀತಕ್ಕಂಥ ಬೆಳೆಗಳಿಗೆ ಕೃಷಿ ಮಾರುಕಟ್ಟೆಯನ್ನ ಸಂಪರ್ಕ ಮಾಡಲಿಕ್ಕೆ, ಮತ್ತು ಅವರ ಕುಟುಂಬಗಳಲ್ಲಿ ಇರ್ತಕ್ಕಂಥ ಮಕ್ಕಳಿರ್ಬೋದು ವೃದ್ಧರು ಇರ್ಬೋದು, ಅವರು ಆಸ್ಪತ್ರೆಗಳಿಗೆ ಸಂಪರ್ಕ ಕಲ್ಪಿಸಲಿಕ್ಕೆ ಅಥವಾ ಶಾಲಾ ಕಾಲೇಜುಗಳಿಗೆ ಸಂಪರ್ಕ ಕಲ್ಪಿಸೋ ಉದ್ದೇಶದಿಂದ ಕನಿಷ್ಠ ಒಂದಾದರೂ ಕೂಡ ಸರ್ವ ಋತು ರಸ್ತೆ ಅಂದ್ರೆ ಮಳೆಗಾಲದಲ್ಲಿರ್ಬೋದು ಚಳಿಗಾಲದಲ್ಲಿರ್ಬೋದು ಅವರಿಗೆ ತುಂಬಾ ಸರಳವಾಗಿ ಸಂಪರ್ಕವನ್ನು ಕಲ್ಪಿಸಲಿಕ್ಕೆ ಕೂಡ ಕಲ್ಪಿಸಲಿಕ್ಕೆ ಮಾಡಿರೋದು. ಬರೀ ರಸ್ತೆ ನಿರ್ಮಾಣ ಮಾಡೋದೇ ಇದೊಂದು ಇದರ ಉದ್ದೇಶ ಅಲ್ಲ. ರಸ್ತೆ ನಿರ್ಮಾಣದ ಮೂಲಕವಾಗಿ ವಿವಿಧ ಅಭಿವೃದ್ಧಿ ಚಟುವಟಿಕೆಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ನಾವು ಕೈಗೊಳ್ಳಬೇಕಾಗ್ತದೆ. ಇದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮೂಲೋದ್ದೇಶ ಆಗಿದೆ. ಸಾರಾಂಶ ರೂಪದಲ್ಲಿ ಏನ್ ಹೇಳ್ತೀರಾ ಸರ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕುರಿತು? ಸರ್, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅನುಷ್ಠಾನದಿಂದ ಗ್ರಾಮೀಣ ಪ್ರದೇಶದಲ್ಲಿ ನಾವೀಗ ನಮ್ಮ ರಾಜ್ಯ ನೋಡಬಹುದು, ಕನಿಷ್ಠ ಒಂದಾದರೂ ಕೂಡ ಸರ್ವ ಋತು ರಸ್ತೆಯನ್ನ ನಾವು ನಿರ್ಮಾಣ ಮಾಡಿ ಕೊಟ್ಟಿದ್ದೇವೆ. 6 ವರ್ಷಗಳು ಕೂಡ, 5 ವರ್ಷ ನಾವು ನಿರ್ವಹಣೆ ಅಂತೀವಿ, 6ನೇ ವರ್ಷದ ಮರುಡಾಂಬರೀಕರಣ ಅಂತೀವಿ, 6 ವರ್ಷಗಳು ಕೂಡ ರಸ್ತೆಗಳು ಸರ್ವ ಋತು ರಸ್ತೆಯಾಗಿ ಉತ್ತಮ ಗುಣಮಟ್ಟದಲ್ಲಿ ಇರೋದ್ರಿಂದ ನಮ್ಮ ಗ್ರಾಮೀಣ ಪ್ರದೇಶದ ಕೃಷಿಕರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಹತ್ತಿರದ ನಗರ ಪ್ರದೇಶಗಳಿಗೆ, ಪಟ್ಟಣ ಪ್ರದೇಶಗಳಿಗೆ ಅತಿ ಶೀಘ್ರದಲ್ಲಿ ಮತ್ತು ಸುರಕ್ಷಿತವಾಗಿ ತಲುಪತಕ್ಕಂತ ಒಂದು ವ್ಯವಸ್ಥೆ ಆಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಓದ್ತಕ್ಕಂತ ಮಕ್ಕಳು ಪಟ್ಟಣ ಪ್ರದೇಶಗಳಿಗೆ ಬರಲಿಕ್ಕೆ ಆಗಿರ್ಬೋದು, ಓದಲಿಕ್ಕೆ ಮತ್ತೆ ಇನ್ಯಾವುದು ವೈದ್ಯಕೀಯ ಸಲಹೆ ಸೂಚನೆಗಳಿಗೆ ಇದಕ್ಕೆಲ್ಲ ಕೂಡ ತುಂಬಾನೇ ಅನುಕೂಲ ಆಗಿದೆ. ಮತ್ತೆ ಆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದಾದ್ರೂ ವ್ಯಾಪಾರಗಳನ್ನು ಮಾಡಲಿಕ್ಕೆ ಮತ್ತೆ ಕೃಷಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಂಪರ್ಕ ಸರ್ವ ಋತು ರಸ್ತೆ ಸಂಪರ್ಕ ಇರೋದ್ರಿಂದ ಅಲ್ಲಿ ಕೂಡ ಅವರು ಸಣ್ಣ ಕೈಗಾರಿಕೆಗಳನ್ನಾಗ್ಲಿ, ಆಮೇಲೆ ನಮ್ಮ ರಾಜ್ಯ ಸರ್ಕಾರ ಯಾವ್ದಾದ್ರೂ ಒಂದು ವ್ಯಾಪಾರ ಮತ್ತು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕಾಗ್ಲಿ ಇವಕ್ಕೆಲ್ಲವೂ ಕೂಡ ತುಂಬಾನೇ ಅನುಕೂಲ ಆಗಿದೆ ಸರ್. ಕೊನೆಯದಾಗಿ ಈಗ ನಿಮ್ಮ ಸಂಪರ್ಕಕ್ಕೆ ಬಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. ಈ ರೈತ ಬಾಂಧವರು ಆಗ್ಲಿ ಅಥವಾ ನಮ್ಮ ಹಳ್ಳಿಯ ಜನತೆ ಆಗ್ಲಿ ಕೇಳುಗರಾಗ್ಲಿ ಇದ್ರ ಬಗ್ಗೆ ಇನ್ನು ಮಾಹಿತಿ ಪಡೆಯುವುದಾದ್ರೆ ಖಂಡಿತ ಸರ್ ನನ್ನ ನಂಬರ್ ಅನ್ನ ನಾನು ಕೊಡ್ತೇನೆ. ನನ್ನ ನಂಬರ್ 9972150331 9972151 ಇದಕ್ಕೆ ನೀವು ಸಂಪರ್ಕ ಮಾಡಬಹುದು. ನೀವು ಈವನ್ ನೀವು ದೂರುಗಳನ್ನ ಕೂಡ ಕೊಡಬಹುದು ರಸ್ತೆಯಲ್ಲಿ ಯಾವ್ದಾದ್ರು. ಟೋಲ್ ಫ್ರೀ ನಂಬರ್ ಇದೆಯಾ? ಟೋಲ್ ಫ್ರೀ ನಂಬರ್ ಇಲ್ಲ, ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಅವರು ದೂರುಗಳನ್ನ ಸಲ್ಲಿಸಬಹುದು. ನಾನು ಈಗಾಗಲೇ ಹೇಳಿದೆ, SQM ಅಂತ ಹೇಳ್ಬಿಟ್ಟು ರಾಜ್ಯ ಮಟ್ಟದಲ್ಲಿ ಒಬ್ಬರು ಸ್ಟೇಟ್ ಕ್ವಾಲಿಟಿ ಕೋಆರ್ಡಿನೇಟರ್ SQC ಅಂತ ಇರ್ತಾರೆ, ಅವರಿಗೆ ದೂರನ್ನು ಸಲ್ಲಿಸಬಹುದು. ಯಾವ ರೀತಿಯಿಂದ? ಪತ್ರ ಮುಖೇನ ಸಲ್ಲಿಸಬಹುದು. ಜಾಲತಾಣ ಕೂಡ ಇದೆ, ಒಂದು CP Gram ಅಂತ ಇದೆ, ಅದರಲ್ಲಿ ಕೂಡ ನಾವು ದೂರನ್ನು ಸಲ್ಲಿಸಬಹುದು. ಮೇರಿ ಸಡಕ್ ಅಂತ ಇದೆ, ಅದರಲ್ಲೂ ಕೂಡ ನಾವು ದೂರು ಸಲ್ಲಿಸಬಹುದು. ಮತ್ತೆ ಈ ಮಾರ್ಗ ಅಂತ ಇದೆ, ಅದರಲ್ಲೂ ಕೂಡ ನಾವು ದೂರು ಸಲ್ಲಿಸಬಹುದು. ಅಥವಾ ನಮ್ಮ ಕಚೇರಿಗೆ ಒಂದು ಪತ್ರ ಮುಖೇನ ಅವರು ನಾವು ನಿರ್ವಹಣೆ ಮಾಡ್ತಿರ್ತಕ್ಕಂಥ ರಸ್ತೆಗಳ ಬಗ್ಗೆ ಏನಾದರೂ ಲೋಪಗಳು ಕಂಡು ಬಂದಲ್ಲಿ ನಾವು ನೇರವಾಗಿ ಆ ರಸ್ತೆಯನ್ನ ನ್ಯೂನತೆಯನ್ನು ಸರಿಪಡಿಸುವಂತ ಕಾರ್ಯವನ್ನು ಮಾಡ್ತೇವೆ. ತುಂಬಾ ಧನ್ಯವಾದ ರಘು ಎಂ ಅವರೇ. ಇದುವರೆಗೆ ತಾವು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಒಂದು ಅನುಷ್ಠಾನ ಉದ್ದೇಶ, ಇದರ ಒಂದು ನಿರ್ವಹಣೆ, ಮತ್ತೆ ಕೃಷಿ ಕ್ಷೇತ್ರಕ್ಕೆ ಇದು ಯಾವ ರೀತಿಯಿಂದ ಮೂಲ ಬೆನ್ನೆಲುಬಾಗಿ ನಮ್ಮ ರೈತ ಬಾಂಧವರಿಗೆ ಇದು ಪರಿಣಮಿಸಿದೆ ಅಂತ ಅನ್ನೋದು ತುಂಬಾ ಸಂಕ್ಷಿಪ್ತ ಮತ್ತೆ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ, ಅದರಲ್ಲಿ ನಮ್ಮ ರೈತಾಪಿ ವರ್ಗದವರಿಗೆ, ಹಳ್ಳಿಯ ಜನತೆಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಆಕಾಶವಾಣಿ ಭದ್ರಾವತಿ ಪರವಾಗಿ ತಮಗೆ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್, ಧನ್ಯವಾದ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕುರಿತು ಶಿವಮೊಗ್ಗ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ರಘು ಎಂ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಈಗ ಪೇಟೆ ಧಾರಣೆ ಕೇಳೋಣ. ರೈತ ಬಾಂಧವರೇ, ಈಗ ಕೇಳಿ ಪೇಟೆ ಧಾರಣೆ. ಮೊದಲನೇದಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅರಸಿಕೆರೆಯಲ್ಲಿನ ವಹಿವಾಟು ಹೀಗಿತ್ತು. ಮಧ್ಯಮ ಗಾತ್ರದ ತಳಿಯ 1000 ತೆಂಗಿನಕಾಯಿಗೆ ಕನಿಷ್ಠ ಬೆಲೆ 19,000 ರೂಪಾಯಿ, ಗರಿಷ್ಠ ಬೆಲೆ 19,610 ರೂಪಾಯಿ. ಮಿಲ್ಲಿಂಗ್ ಕೊಬ್ಬರಿ 9,000 ರೂಪಾಯಿ ಕನಿಷ್ಠ, ಗರಿಷ್ಠ 13,500 ರೂಪಾಯಿ. ಬೇರೆ ತಳಿಯ ಕೊಬ್ಬರಿ 10,934 ಕನಿಷ್ಠ ಮತ್ತು ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2,000, ಗರಿಷ್ಠ 2,350 ರೂಪಾಯಿ. ಸ್ಥಳೀಯ ರಾಗಿ ಕನಿಷ್ಠ ಮತ್ತು ಗರಿಷ್ಠ 3,020 ರೂಪಾಯಿ. ತೊಗರಿಬೇಳೆ ಕನಿಷ್ಠ 5,000, ಗರಿಷ್ಠ ಕೂಡ 5,000. ಇನ್ನು ಭದ್ರಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಮಧ್ಯಮ ತಳಿಯ 1,000 ತೆಂಗಿನಕಾಯಿಗೆ ಕನಿಷ್ಠ ಮತ್ತು ಗರಿಷ್ಠ 29,185 ರೂಪಾಯಿ. ಉಂಡೆ ಬೆಲ್ಲ ಕನಿಷ್ಠ ಮತ್ತು ಗರಿಷ್ಠ 3,389 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 2,100 ರೂಪಾಯಿ. ಮಧ್ಯಮ ತಳಿಯ ಭತ್ತ ಕನಿಷ್ಠ ಮತ್ತು ಗರಿಷ್ಠ 2,575 ರೂಪಾಯಿ. ಸ್ಥಳೀಯ ರಾಗಿ ಕನಿಷ್ಠ ಮತ್ತು ಗರಿಷ್ಠ 3,600 ರೂಪಾಯಿ. ಮಧ್ಯಮ ತಳಿಯ ಅಕ್ಕಿ ಕನಿಷ್ಠ ಮತ್ತು ಗರಿಷ್ಠ 5,600 ರೂಪಾಯಿ. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ರಾಶಿ ಅಡಕೆ ಕನಿಷ್ಠ 46,900 ರೂಪಾಯಿ, ಗರಿಷ್ಠ 51,899 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 2,150 ರೂಪಾಯಿ. ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಬೀನ್ಸ್ ಕನಿಷ್ಠ 3,075 ರೂಪಾಯಿ, ಗರಿಷ್ಠ 3,275 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 2,250 ರೂಪಾಯಿ. ಈರುಳ್ಳಿ ಕನಿಷ್ಠ ಮತ್ತು ಗರಿಷ್ಠ 3,031 ರೂಪಾಯಿ. ಮಧ್ಯಮ ತಳಿಯ ಭತ್ತ ಕನಿಷ್ಠ ಮತ್ತು ಗರಿಷ್ಠ 2,300 ರೂಪಾಯಿ. ಬೇರೆ ತಳಿಯ ಆಲೂಗಡ್ಡೆ ಕನಿಷ್ಠ ಮತ್ತು ಗರಿಷ್ಠ 2,941 ರೂಪಾಯಿ. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಅಲಸಂದೆಕಾಯಿ ಕನಿಷ್ಠ 4,000, ಗರಿಷ್ಠ 4,500 ರೂಪಾಯಿ. ಸೇಬು ಹಣ್ಣು ಕನಿಷ್ಠ 6,500, ಗರಿಷ್ಠ 7,500 ರೂಪಾಯಿ. ಯಾಲಕ್ಕಿ ಬಾಳೆ ಕನಿಷ್ಠ 2,500, ಗರಿಷ್ಠ 3,000 ರೂಪಾಯಿ. ಪಚ್ಚಬಾಳೆ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 2,800 ರೂಪಾಯಿ. ಬೀನ್ಸ್ ಕನಿಷ್ಠ 4,000, ಗರಿಷ್ಠ 4,500 ರೂಪಾಯಿ. ಹಾಗಲಕಾಯಿ ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ. ಗೊಂಚಲು ಬೀನ್ಸ್ ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ದೊಣ್ಣೆ ಮೆಣಸಿನಕಾಯಿ ಕನಿಷ್ಠ 4,000, ಗರಿಷ್ಠ 4,500 ರೂಪಾಯಿ. ಕ್ಯಾರೆಟ್ ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ನುಗ್ಗೆಕಾಯಿ ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ. ಬೆಳ್ಳುಳ್ಳಿ ಕನಿಷ್ಠ 16,000, ಗರಿಷ್ಠ 25,000 ರೂಪಾಯಿ. ಹಸಿರು ಅವರೆ ಕನಿಷ್ಠ 2,000, ಗರಿಷ್ಠ 2,800 ರೂಪಾಯಿ. ಹಸಿಮೆಣಸಿನಕಾಯಿ ಕನಿಷ್ಠ 2,500, ಗರಿಷ್ಠ 3,000 ರೂಪಾಯಿ. ಬೆಂಡೆಕಾಯಿ ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ. ನಿಂಬೆಹಣ್ಣು ಕನಿಷ್ಠ 1,600, ಗರಿಷ್ಠ 2,000 ರೂಪಾಯಿ. ಮೊಸಂಬಿ ಹಣ್ಣು ಕನಿಷ್ಠ 4,000, ಗರಿಷ್ಠ 4,800 ರೂಪಾಯಿ. ಈರುಳ್ಳಿ ಕನಿಷ್ಠ 1,000 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ಕಿತ್ತಳೆ ಹಣ್ಣು ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ಅನಾನಸ್ ಹಣ್ಣು ಕನಿಷ್ಠ 2,500, ಗರಿಷ್ಠ 3,000 ರೂಪಾಯಿ. ದಾಳಿಂಬೆ ಹಣ್ಣು ಕನಿಷ್ಠ 3,500, ಗರಿಷ್ಠ 4,500 ರೂಪಾಯಿ. ಆಲೂಗಡ್ಡೆ ಕನಿಷ್ಠ 1,600, ಗರಿಷ್ಠ 2,000 ರೂಪಾಯಿ. ಹೀರೆಕಾಯಿ ಕನಿಷ್ಠ 3,800, ಗರಿಷ್ಠ 4,500 ರೂಪಾಯಿ. ಸುವರ್ಣಗಡ್ಡೆ ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ತೊಂಡೆಕಾಯಿ ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ. ಇನ್ನು ಹರಿಹರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೈಬ್ರಿಡ್ ಇಲ್ಲವೇ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 2,240 ರೂಪಾಯಿ. ಆರ್ಎನ್ಆರ್ ಹೊಸ ಭತ್ತ ಕನಿಷ್ಠ ಮತ್ತು ಗರಿಷ್ಠ 2,700 ರೂಪಾಯಿ. ಹೊನ್ನಾಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಇಡೀ ಅಡಕೆ ಕನಿಷ್ಠ 27,500 ರೂಪಾಯಿ, ಗರಿಷ್ಠ 31,100 ರೂಪಾಯಿ. ರಾಶಿ ಅಡಕೆ ಕನಿಷ್ಠ 48,566, ಗರಿಷ್ಠ ಕೂಡ ಅದೇ ಬೆಲೆ ನಿಗದಿಯಾಗಿತ್ತು. ಸಿಪ್ಪೆಗೋಟು ಅಡಕೆ ಕನಿಷ್ಠ ಮತ್ತು ಗರಿಷ್ಠ 5,500 ರೂಪಾಯಿ. ಹಸಿಮೆಣಸಿನಕಾಯಿ ಕನಿಷ್ಠ 3,300, ಗರಿಷ್ಠ 4,000 ರೂಪಾಯಿ. ಮಧ್ಯಮ ತಳಿಯ ಭತ್ತ ಕನಿಷ್ಠ 2,200 ರೂಪಾಯಿ, ಗರಿಷ್ಠ 2,400 ರೂಪಾಯಿ. ಕೊಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಗೊರಬಲು ಅಡಕೆ ಕನಿಷ್ಠ 21,000, ಗರಿಷ್ಠ 26,000 ರೂಪಾಯಿ. ರಾಶಿ ಅಡಕೆ ಕನಿಷ್ಠ 49,500, ಗರಿಷ್ಠ 50,400 ರೂಪಾಯಿ. ಬೇರೆ ತಳಿಯ ಕಾಳುಮೆಣಸು ಕನಿಷ್ಠ ಗರಿಷ್ಠ ಕೂಡ 31,000 ರೂಪಾಯಿ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಸಾಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಬಿಳೆಗೋಟು ಅಡಿಕೆ ಕನಿಷ್ಠ 8,099, ಗರಿಷ್ಠ 26,599 ರೂಪಾಯಿ. ಚಾಲಿ ಅಡಿಕೆ ಕನಿಷ್ಠ 18,099, ಗರಿಷ್ಠ 34,311 ರೂಪಾಯಿ. ಕೋಕಾ ಅಡಿಕೆ ಕನಿಷ್ಠ 7,099, ಗರಿಷ್ಠ 20,199 ರೂಪಾಯಿ. ಕೆಂಪು ಗೋಟು ಅಡಕೆ ಕನಿಷ್ಠ 14,199 ರೂಪಾಯಿ, ಗರಿಷ್ಠ 32,199 ರೂಪಾಯಿ. ರಾಶಿ ಅಡಿಕೆ ಕನಿಷ್ಠ 23,009 ರೂಪಾಯಿ, ಗರಿಷ್ಠ 51,509 ರೂಪಾಯಿ. ಸಿಪ್ಪೆಗೋಟು ಅಡಿಕೆ ಕನಿಷ್ಠ 7,000 ರೂಪಾಯಿ, ಗರಿಷ್ಠ 17,299 ರೂಪಾಯಿ. ಬೇರೆ ತಳಿಯ ಕಾಳುಮೆಣಸು ಕನಿಷ್ಠ 52,000 ರೂಪಾಯಿ, ಗರಿಷ್ಠ 62,699 ರೂಪಾಯಿ. ಇನ್ನು ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು ರೈತ ಬಾಂಧವರೇ. ಬೆಟ್ಟಿ ಅಡಿಕೆ ಕನಿಷ್ಠ 48,556 ರೂಪಾಯಿ, ಗರಿಷ್ಠ 57,100 ರೂಪಾಯಿ. ಗೊರಬಲು ಅಡಿಕೆ ಕನಿಷ್ಠ 17,109 ರೂಪಾಯಿ, ಗರಿಷ್ಠ 32,169 ರೂಪಾಯಿ. ರಾಶಿ ಅಡಿಕೆ ಕನಿಷ್ಠ 30,009 ರೂಪಾಯಿ, ಗರಿಷ್ಠ 51,399 ರೂಪಾಯಿ. ಸರಕು ಅಡಿಕೆ ಕನಿಷ್ಠ 50,510 ರೂಪಾಯಿ, ಗರಿಷ್ಠ 86,540 ರೂಪಾಯಿ. ಬೀನ್ಸ್ ಕನಿಷ್ಠ 2,800 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ಬೀಟ್ರೂಟ್ ಕನಿಷ್ಠ 1,400, ಗರಿಷ್ಠ 1,600 ರೂಪಾಯಿ. ಕಡಲೆಬೇಳೆ ಕನಿಷ್ಠ 7,800, ಗರಿಷ್ಠ 8,400 ರೂಪಾಯಿ. ಜವಾರಿ ಇಲ್ಲವೇ ಸ್ಥಳೀಯ ಕಡಲೆಬೇಳೆ ಕನಿಷ್ಠ 7,200 ರೂಪಾಯಿ, ಗರಿಷ್ಠ 7,800 ರೂಪಾಯಿ. ಉದ್ದಿನಬೇಳೆ ಕನಿಷ್ಠ 10,500, ಗರಿಷ್ಠ